ನಮಗೆ ಲಾಭ ಆಗ್ತದ? ಮತ್ತೆ ಆ ಜಾನುವಾರುಗಳು ಕೂಡ ಹೇಗೆ ಸಂತೋಷದಿಂದ ನಮ್ಮ ಜೊತೆಗೆ ಪ್ರೀತಿಯಿಂದ ಒಂದು ಆರೋಗ್ಯದಾಯಕವಾಗಿ ಇರ್ತಾವು, ಹಾಗೆ ನಮ್ಮ ಆರೋಗ್ಯವನ್ನ ಸುಧಾರಿಸ್ತಾವು ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಒಟ್ಟಾರೆಯಾಗಿ ಜಾನುವಾರುಗಳ ಸಮರ್ಪಕ ನಿರ್ವಹಣೆಯೇ ಒಂದು ಆದಾಯದ ಮೂಲ ನಮ್ಗೆ ಆಗ್ಬೇಕು. ಅವ ಸಮರ್ಪಕ ನಿರ್ವಹಣೆ ಮಾಡದೆ ಹೋದ್ರೆ ನಮ್ಮ ಆದಾಯಕ್ಕೆ ಪೆಟ್ಟು ಬೀಳ್ತದೆ, ಹಾಗೇನೆ ಜಾನುವಾರುಗಳಿಗೂ ಪೆಟ್ಟು ಬೀಳ್ತದೆ. ಹೀಗಾಗಿ ನಮ್ಮ ರೈತ ಬಾಂಧವರು ಈ ಜಾನುವಾರುಗಳ ಒಂದು ಪಾಲನೆ ಪೋಷಣೆ ಹೆಚ್ಚು ಕಾಳಜಿ ವಹಿಸಲಿ. ಯಾಕಂದ್ರೆ ಉಪಕಸುಬಾಗಿ ಕೂಡ ಜಾನುವಾರುಗಳು ನೀಡುವಂತಹ ಹಾಲನ್ನ ವ್ಯಾಪಾರ ಮಾಡಿ ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇರೋ ಒಂದು ಕಾಲ ಇದಾಗಿರೋದ್ರಿಂದ ರೈತ ಬಾಂಧವರು ಸಮರ್ಪಕವಾಗಿ ಜಾನುವಾರುಗಳನ್ನ ನಿರ್ವಹಣೆ ಮಾಡೋದು ಕಲೀಲಿ, ನಿರ್ವಹಣೆ ಮಾಡುವಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದ್ರು ಡಾಕ್ಟರ್ ಎ ಕೆ ಗಾಣಗೇರವರೇ. ತಾವು ಹಿರಿಯ ಪಶು ವೈದ್ಯರು, ಸಾಕಷ್ಟು ಅನುಭವ ತಮಗಿದೆ, ವೈದ್ಯಾಧಿಕಾರಿಗಳಾಗಿ ಗದಗ ಜಿಲ್ಲೆಯೊಳಗೆ ಸಾಕಷ್ಟು ಹೆಸರು ಮಾಡಿದಂತವರು. ತಮ್ಮ ಮಾತುಗಳು ಬಹುಶಃ ನಮ್ಮ ರೈತ ಬಾಂಧವರಿಗೆ ಹೆಚ್ಚು ಖುಷಿ ಕೊಟ್ಟಿವೆ, ಹಾಗೇನೆ ಹೆಚ್ಚು ಮಾಹಿತಿಯನ್ನು ನೀಡಿವೆ. ತಾವು ಹೇಳಿದಂತ ಈ ಸೂತ್ರಗಳು ಯಶಸ್ವಿ ಸೂತ್ರಗಳನ್ನ ಪಾಲನೆ ಮಾಡಿ ಯಶಸ್ವಿ ಆಗಲಿ ಅಂತ ಈ ಮೂಲಕ ಹಾರಿಸ್ತೀವಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಡಾಕ್ಟರ್ ಎ ಕೆ ಗಾಣಗೇರವರೇ. ನಮಸ್ಕಾರ. ನಮಸ್ತೆ ಸರ್. ರೈತರ ಆದಾಯ ಅಭಿವೃದ್ಧಿಗಾಗಿ ಜಾನುವಾರುಗಳ ಸಮರ್ಪಕ ನಿರ್ವಹಣೆ ಈ ವಿಷಯವಾಗಿ ಇದುವರೆಗೆ ಡಾ ಎ ಕೆ ಗಾಣಿಗೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ. ಈಗ ಅಥಣಿ ತಾಲೂಕು ಹಳಿಯಾಳದ ವಿಠಲ್ ತಿಪ್ಪಣ್ಣ ಕುರುಬರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಕೈಪಿಟ್ಟು ಕೇಳೋಣ. ಮೊದಲಿಗೆ ಮೂರು ಮಾತ್ರ ಆರು ದಾದ್ರ ತಾಳ ತೀಸರ ಜಾತಿ. Thank you. ಡೊಳ್ಳಿನ ಕೈಪೆಟ್ಟು ಕೇಳುತ್ತಿದ್ದೀರಿ. ಈಗ ನಾಲ್ಕು ಮಾತ್ರ, ಏಳು ತ್ರಿನಿಧಿ ತಾಳ, ತಿಸ್ರ ಜಾತಿ. Thank you.